ದೂರವಾಣಿ ಮೂಲಕ 08284295307 ಸಂಪರ್ಕಿಸಿ ತರಬೇತಿಗಾಗಿ ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ಹಾಗೂ ವಸತಿಯ ಸೌಲಭ್ಯ ನೀಡಲಾಗುವುದು ಎಂದು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಹಳಿಯಾಳ ಇವರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ. ನಮಸ್ಕಾರ ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿಯಲ್ಲಿ ತಮಗೆ ಸ್ವಾಗತ. ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ವಿಕಾಸಕ್ಕಾಗಿ ನಿರಂತರ ಪ್ರಯತ್ನಿಸಿದೆ. ಈ ಸರಣಿಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ಆವಾಸೀಯ ವಿದ್ಯಾಲಯ, ವಿದ್ಯಾರ್ಥಿ ನಿಲಯ, ವಿದ್ಯಾರ್ಥಿ ವೇತನದಂತಹ ಎಲ್ಲಾ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಿದೆ. ಹೌದು ಗೆಳೆಯರೇ, ದೇಶದ ಹಿರಿಯ ನಾಗರಿಕರಿಗಾಗಿ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಅನ್ನು ಜಾರಿಗೆ ತಂದು ಸಂರಕ್ಷಣೆ ನೀಡಲಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವಿಶೇಷ ಪ್ರಯತ್ನಗಳಿಂದಾಗಿ ಭಾರತ ಸರ್ಕಾರದ ವತಿಯಿಂದ ದ ಟ್ರಾನ್ಸ್ಜೆಂಡರ್ ಪರ್ಸನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019 ಅನ್ನು ಜಾರಿಗೆ ತರಲಾಗಿದೆ. ಗೆಳೆಯರೇ, ಸಮಾಜದ ಎಲ್ಲಾ ವರ್ಗದಲ್ಲಿ ಹರಡಿದ ನಶಾದಂತಹ ಪಿಡುಗನ್ನು ನಿವಾರಿಸಲು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಇಡೀ ದೇಶದಲ್ಲಿ 272 ಜಿಲ್ಲೆಗಳಲ್ಲಿ ನಶಾಮುಕ್ತ ಭಾರತ ಅಭಿಯಾನ ನಡೆಸುತ್ತಿದೆ. ಗೆಳೆಯರೇ, ನಮ್ಮ ಇಂದಿನ ಕಥೆ ನಶಾದ ಮೇಲೆ ಆಧಾರಿತವಾಗಿದೆ. ಇದರ ಶೀರ್ಷಿಕೆ ಮಾಡಿದರೆ ನಶಾ ಆಗುತ್ತದೆ ಸರ್ವನಾಶ. ನಮಸ್ಕಾರ ಶರ್ಮಾ ಅವರೇ. ನಮಸ್ಕಾರ, ಕೂತ್ಕೊಳ್ಳಿ. ಶರ್ಮಾ ಅವರೇ, ನೀವು ಈ ದೇವಗಂಗಾ ಸೊಸೈಟಿಯ ಪ್ರೆಸಿಡೆಂಟ್, ಆದ್ರೆ ಈ ಸೊಸೈಟಿಯಲ್ಲಿ ಆಗ್ತಿರುವ ಕಳ್ಳತನ ಏನು ನೋಡ್ತಿಲ್ಲ ನೀವು? ಎಷ್ಟು ದಿನ ಹೀಗೆ ಅಂತ ನಡೀಬೇಕು? ಈಗ ಏನಾಯ್ತು ಗೊತ್ತಾ ಅವರೇ, ನನ್ನ ಕಾರಿನ ಹೊಸ ಬ್ಯಾಟರಿ ಮತ್ತೆ ಕಳವಾಗಿದೆ. ನಾನು ಈ ಸೊಸೈಟಿಯ ಪ್ರೆಸಿಡೆಂಟ್ ಆಗಿದ್ದಾಗ ಆ ಒಂದು ಮೊಳೆ ಕದಿಯುವ ಧೈರ್ಯ ಕೂಡ ಯಾರಿಗೂ ಇದ್ದಿಲ್ಲ. ಆದ್ರೆ ಈಗ ಬನ್ನಿ ಬನ್ನಿ, ಆ ಸಿಸಿಟಿವಿ ಕಂಟ್ರೋಲ್ ರೂಮ್ಗೆ ಹೋಗಿ ರಾತ್ರಿಯ ಫುಟೇಜ್ ಚೆಕ್ ಮಾಡಿದ್ರೆ ಕಳ್ಳ ಯಾರು ಅಂತ ತಿಳಿತದೆ. ಶರ್ಮಾ ಅವರೇ, ಕಳ್ಳ ಸಿಸಿಟಿವಿಯ ಕೇಬಲ್ ಕಟ್ ಮಾಡಿದಾನೆ. ನಾನು ಪ್ರೆಸಿಡೆಂಟ್ ಆಗಿರ್ತಿದ್ರೆ ಹೀಗಾಗ್ತಿರ್ಲಿಲ್ಲ. ಈಗ ದೇವ್ರೇ ಗತಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಿ ಬರೋಣ. ಬೇರಣ್ಣ ಮಾಹಿತಣ್ಣ, ಹೆಂಗಿದ್ಯಣ್ಣ? ನನಗೆ ಬಿಳಿ ಮಾಲ್ ಬೇಕು. ಬಿಳಿ ಮಾಲ್ ಸಿಗಬೇಕಾಗಿದ್ರೆ ಒಂದು ಷರತ್ತಿದೆ, ರೊಕ್ಕ ಈಗಲೇ ಕೊಡಬೇಕಾಗ್ತದೆ. ಹಣನ ಇಲ್ಲಣ್ಣ, ಆದ್ರೆ ಕಾರಿನ ಹೊಚ್ಚ ಹೊಸ ಬ್ಯಾಟರಿ ಇದೆ. ಹೊಸದ? ಒಳ್ಳೇದು ಒಳ್ಳೇದು ಒಳ್ಳೇದು, ಬಿಳಿ ಮಾಲಿನ ಒಂದು ಕಟ್ಟು ಕೊಡ್ತೀನಿ. ಹಾ ಹಾ ಹಾ, ಸರಿ ಕೊಡು ಕೊಡು, ಒಂದೇ ಕಟ್ಟಾದ್ರೂ ಸರಿ ಸರಿ. ಅಲ್ಲಣ್ಣ ಮೋಹಿತಣ್ಣ, ಎಲ್ಲಿವರೆಗೆ ಈ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿ? ಒಂದು ಕಾರನ್ನೇ ಕದ್ದು ಬಿಡಪ್ಪ, 2 ತಿಂಗಳಿಗೆ ಬೇಕಾದ ಪುಡಿ ಕೊಟ್ಟು ಬಿಡ್ತೀನಿ. ಇವನು ಹೇಳೋದೇನು ನಿಜಾನೇ. ಶರ್ಮಾ ಅವರೇ, ಈಗಂತೂ ಅತಿಯಾಗೋಯ್ತು. ಈಗೇನಾಯ್ತು ಗುಪ್ತಾ ಅವರೇ? ಆಗೋದೇನು, ನನ್ನ ಸಂಬಂಧಿಕರು ಬಂದಿದ್ರು ನಮ್ಮನೆಗೆ, 1 ಗಂಟೆಯಲ್ಲಿ ಅವರ ಕಾರ್ ನಮ್ಮ ಸೊಸೈಟಿ ಹೊರಗಿಂದ ಕದ್ದೋಯ್ತು. ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಓ, ಇದ ನ್ಯಾಯ. ಒಂದ್ ನಿಮಿಷ, ಒಂದು ಕಾಲ್ ಇದೆ. ಹಲೋ ಹಲೋ ಹಲೋ, ಶರ್ಮಾ ಅವರಿಂದ ಸೊಸೈಟಿ ಸಂಭಾಳಿಸೋದಕ್ಕಾಗ್ತಿಲ್ಲ. ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಹೀಗೆಲ್ಲ ಆಗ್ತಿರ್ಲಿಲ್ಲ. ಗುಪ್ತಾ ಅವರೇ, ಕಳ್ಳ ಸಿಕ್ಕಿಬಿದ್ದ. ಹೌದಾ ಹೌದಾ, ಎಲ್ಲಿ ಎಲ್ಲಿ ಎಲ್ಲಿ? ಹೋಗು ಹೋಗು ಹೋಗು. ಶರ್ಮಾ ಅವರೇ, ನಿಮ್ಮ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು, ನೀವು ನಶಾ ಮುಕ್ತಿ ಕೇಂದ್ರಕ್ಕೆ ಕರ್ಕೊಂಡು ಬಂದಲ್ಲ ನನ್ನ. ದೇವಗಂಗಾ ಸೊಸೈಟಿಯಿಂದ ಬಂದವರು ಕೊಠಡಿ ನಂಬರ್ 10 ರೋಗಿಯನ್ನ ಭೇಟಿ ಮಾಡಬಹುದು. ಮೋಹಿತ್, ನೀನು? ಇವನು ನಿಮ್ಮ ಮಗ ಅಲ್ವಾ ಗೊತ್ತಾ ಅವರೇ? ಹೌದು ಹೌದು ಶರ್ಮಾ ಅವರೇ, ನನ್ನ ಮಗನೇ. ನನ್ನ ಮಗ ಮೋಹಿತ್ಗೆ ನಶಾದ ಚಟ ಹೇಗೆ ಬಂತು, ಕಳ್ಳ ಹೇಗೆ ಅದ ಅನ್ನದೇ ತಿಳಿಲಿಲ್ಲ. ಮೋಹಿತನ ಜೊತೆ ಅವನ ಕರಿಯರ್, ಅವನ ಭವಿಷ್ಯದ ಬಗ್ಗೆ ಮಾತಾಡಿರಲಿಲ್ಲ. ಸಂಘರ್ಷದ ಸಮಯದಲ್ಲಿ ಯಾರೂ ಅವನಿಗೆ ಸಾಂತ್ವನ ಭರವಸೆ ನೀಡಲಿಲ್ಲ. ಹಾಗಾಗಿ ಅವನು ನಶಾಕ್ಕೆ ಮೊರೆ ಹೋದ. ನೀವನ್ನೋದು ನಿಜ ಶರ್ಮಾ ಅವರೇ? 10 ವರ್ಷ ನಾನು ಸೊಸೈಟಿಯ ಅಧ್ಯಕ್ಷ ಅನ್ನುವ ಗುಂಗಿನಲ್ಲಿದ್ದೆ, ಮನೆ ಬಗ್ಗೆ ಗಮನ ವಹಿಸಲೇ ಇಲ್ಲ. ತಪ್ಪು ನನ್ನದು ಇದೆ ಅಪ್ಪ, ನೀವು ಮಾತಾಡ್ತಿರ್ಲಿಲ್ಲ. ನಾನಾದ್ರೂ ನಿಮ್ಮ ಜೊತೆ ಮಾತಾಡ್ಬೇಕಿತ್ತು, ಆದ್ರೆ ನನಗೆ ಧೈರ್ಯ ಬರ್ಲಿಲ್ಲ. ಯಾರೋ ಅಂದ್ರು ಬಿಳಿ ಪೌಡರ್ ಅನ್ನ ಸೇದಿದ್ರೆ ಆಮೇಲೆ ಅಪ್ಪನಲ್ಲಾದ್ರೂ ಯಾರ ಜೊತೆಗೂ ಮಾತಾಡುವ ಧೈರ್ಯ ಬರುತ್ತೆ ಅಂದ್ರು. ಈ ರೀತಿ ನಾನು ನಶಾ ಮಾಡೋಕೆ ಆರಂಭಿಸಿದೆ, ಆತ್ಮವಿಶ್ವಾಸ ಕಳ್ಕೊಳ್ತಾ ಹೋದೆ. ಇಷ್ಟೆಲ್ಲ ತಿಳುವಳಿಕೆಯ ಮಾತಾಡ್ತೀಯಲ್ಲ, ಮೊದ್ಲೇನು ನಿನ್ನ ತಲೆ ಕೆಟ್ಟಿತ್ತ? ಗುಪ್ತಾ ಅವರೇ, ಆರಾಮವಾಗಿ ಪ್ರೀತಿಯಿಂದ ಮಾತಾಡಿಸಿ. ಅವನು ತಪ್ಪು ಒಪ್ಕೋತಿದ್ದಾನಲ್ಲ. ಸಾರಿ ಅಪ್ಪ. ನಶಾ ಮುಕ್ತಿ ಕೇಂದ್ರದಲ್ಲಿ ಮನೋಚಿಕಿತ್ಸೆ ಒಂದು ಸೆಷನ್ ಆದ ನಂತರ ನನ್ನ ತಪ್ಪಿನ ಅರಿವಾಯಿತು. ಒಳ್ಳೇದಪ್ಪ ಮೋಹಿತ್, ತಪ್ಪು ಅರ್ಥ ಆದ್ರೆ ಸರಿ ಮಾಡ್ಕೊಳ್ಬಹುದು, ಅದು ಸುಲಭ. ಗುಪ್ತಾ ಅವರೇ ಧನ್ಯವಾದ ಹೇಳಬೇಕು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ. ಚಿಕಿತ್ಸೆಯ ಉತ್ತಮ ಸೌಲಭ್ಯಗಳೊಂದಿಗೆ ಮನೋಚಿಕಿತ್ಸೆಯ ವ್ಯವಸ್ಥೆ ಮಾಡಿದರೆ ಅವನ ತಪ್ಪನ್ನ ಕ್ಷಮಿಸಿಬಿಡಿ. ಅದ್ ನಿಜ ನಿಜ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ ನಾನು ಚಿರಋಣಿ ಆಗಿರಲೇಬೇಕು. ಗೆಳರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ನಶಾ ಮುಕ್ತ ಭಾರತ ಅಭಿಯಾನ ಸೋಷಿಯಲ್ ಮತ್ತು ಇತರ ಆಕ್ಟಿವಿಟೀಸ್ ಮೂಲಕ ಈ ತನಕ ಕೋಟ್ಯಾಂತರ ಜನರನ್ನ ತಲುಪಿದೆ ಮತ್ತು 272 ಜಿಲ್ಲೆಗಳಲ್ಲಿ ನಶಾ ಮುಕ್ತಿ ಕೇಂದ್ರಗಳು ಕೆಲಸ ಮಾಡ್ತಿವೆ. 13,000 ಆಯ್ದ ಟ್ರೈನ್ಡ್ ವಾಲಂಟಿಯರ್ಸ್ ಈ ಅಭಿಯಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಸಹಭಾಗಿತ್ವದ ಅಡಿಯಲ್ಲಿ 4,000 ಅಧಿಕ ಯುವ ಮಂಡಲ NYKS ಮತ್ತು NSS ವಾಲಂಟಿಯರ್ಸ್ ಮತ್ತು ಯೂತ್ ಕ್ಲಬ್ ಈ ಅಭಿಯಾನದಲ್ಲಿ ಸೇರಿಕೊಂಡಿದ್ದಾರೆ. 1,18,00,000 ಹೆಚ್ಚಿನ ಯುವ ಜನರು ಈ ಅಭಿಯಾನದ ಆಕ್ಟಿವಿಟೀಸ್ ನಲ್ಲಿ ಸಹಭಾಗಿಗಳಾಗಿದ್ದಾರೆ. ಗೆಳೆಯರೆ, ಈ ಕಾರ್ಯಕ್ರಮದ ಕುರಿತು ನಿಮ್ಮ ಸಲಹೆಗಳಿದ್ರೆ ಅಥವಾ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಬೇಕಾಗಿದ್ರೆ ನಮಗೆ ಪತ್ರ ಬರೀರಿ. ನಮ್ಮ ವಿಳಾಸ ಜಾಯಿಂಟ್ ಸೆಕ್ರೆಟರಿ ಸೋಷಿಯಲ್ ಡಿಫೆನ್ಸ್, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 110001. ಸರಿ ಗೆಳೆಯರೆ, ಈಗ ಸಮಯ ಒಂದು ಹಾಡು ಕೇಳುವುದಕ್ಕಾಗಿ, ಮನೋರಂಜನೆಗಾಗಿ. ಬನ್ನಿ ಕೇಳೋಣ ಈ ಹಾಡು. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಎರಡು ನೆರಳೇಕೆ, ನಾವಿಬ್ಬರು ಒಂದೇ, ಬಳಿ ನೀನು ಬರಬಾರದೆ. ಗೆಳೆಯರೆ, ನಶಾ ಮುಕ್ತ ಭಾರತ ಅಭಿಯಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯುವುದಕ್ಕಾಗಿ ಟೋಲ್ ಫ್ರೀ ಡ್ರಗ್ ಡಿಅಡಿಕ್ಷನ್ ಹೆಲ್ಪ್ ಲೈನ್ ನಂಬರ್ 1444 ಅನ್ನು ಸಂಪರ್ಕಿಸಿ. ಗೆಳೆಯರೆ, 1444 ಡಯಲ್ ಮಾಡಿದ್ರೆ ನಶಾ ಮುಕ್ತ ಭಾರತ ಅಭಿಯಾನದ ಎಲ್ಲಾ ಮಾಹಿತಿ ಸಿಗುತ್ತೆ. ಇದೀಗ ಸಮಯ ಇಂದಿನ ಕಥೆ ಆಧಾರಿತ ಪ್ರಶ್ನೆಯನ್ನ ಕೇಳುವುದಕ್ಕಾಗಿ. ಸರಿಯಾದ ಉತ್ತರ ನೀಡಿದವರಿಗೆ ಸಿಗಬಹುದು 200 ರೂಪಾಯಿಗಳ ನಗದು ಬಹುಮಾನ. ನಿಮ್ಮ ಉತ್ತರದ ಜೊತೆ ನಿಮ್ಮ ಹೆಸರು, ವಿಳಾಸ, ದೂರವಾಣಿ ನಂಬರ್ ಅನ್ನ ಸ್ಪಷ್ಟ ಶಬ್ದಗಳಲ್ಲಿ ಬರೆದು ಕಳಿಸಿ. ಇಂದಿನ ಪ್ರಶ್ನೆ, ಮಾದಕ ಪದಾರ್ಥ ಖರೀದಿಸಲು ಮೋಹಿತ್ ಕಾರ್ ಕದ್ದನೆ. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ಮಾದಕ ಪದಾರ್ಥ ಖರೀದಿಸಲು ಮೋಹಿತ್ ಕಾರು ಕದ್ದನೆ. ನಿಮ್ಮ ಉತ್ತರವನ್ನು ಕಳಿಸಿಕೊಡಲು ನಮ್ಮ ವಿಳಾಸ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 34, ಪೋಸ್ಟ್ ಬಾಕ್ಸ್ ನಂಬರ್ 107745, ಪೋಸ್ಟ್ ಆಫೀಸ್ ರೋಹಿಣಿ ಸೆಕ್ಟರ್ 7, ದೆಹಲಿ 110085. ವಿಳಾಸವನ್ನ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಪ್ರೋಗ್ರಾಮ್ ನಂಬರ್ 34, ಪೋಸ್ಟ್ ಬಾಕ್ಸ್ ನಂಬರ್ 107745, ಪೋಸ್ಟ್ ಆಫೀಸ್ ರೋಹಿಣಿ ಸೆಕ್ಟರ್ 7, ದೆಹಲಿ 110085. ಗೆಳೆಯರೆ, ನಿಮ್ಮ ಉತ್ತರವನ್ನ ಇಮೇಲ್ ಮೂಲಕ ಕೂಡ ಕಳುಹಿಸಬಹುದು. ನಮ್ಮ ಇಮೇಲ್ ಐಡಿ ನೋಟ್ ಮಾಡಿಕೊಳ್ಳಿ, mosjsrp@gmail.com. ಮತ್ತೆ ಹಾ, ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಅನ್ನ ಅಗತ್ಯವಾಗಿ ಬರೆಯಿರಿ. ನಮ್ಮ ಇಮೇಲ್ ಐಡಿ ನೋಟ್ ಮಾಡಿಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದವರಿಗೆ ಲಕ್ಕಿ ಡ್ರಾದ ಮೂಲಕ ನೀಡಲಾಗುವುದು 200 ರೂಪಾಯಿಗಳ ಬಹುಮಾನ. ಗೆಳೆಯರೆ, ಇದಾಗಿತ್ತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾದ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ ಕಾರ್ಯಕ್ರಮ. ಸರಿ, ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಸಂಭಾಳಿಸುತ್ತ ಸಾಗೋಣ, ಬಾಳಪಥದಲ್ಲಿ ಸಂಭಾಲಿಸುತ್ತ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪದದಲ್ಲಿ ಪ್ರಸಾರವಾಯಿತು. ಈಗ ಕೇಳಿ ಜಾನಪದ ಸಂಗೀತ.